ಮಾಧವ ಮಧುಸೂದನ ಮಾಧವ ಮಧುಸೂದನ ನಂದಕಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ಮಾಧವ ಮಧುಸೂದನ ಮಾಧವ ಮಧುಸೂದನ ಅಪ್ಪಾರ ತಾವು ಬಂದಂಥವ್ರು ಯಾರು? ನನ್ನ ಇಷ್ಟು ವಿಚಾರ ಮಾಡ್ತೀಯಲ್ಲ, ನೀ ಯಾರು? ನನಗೆ ಈ ಕೂಡಿದ ಮಂದಿಯೆಲ್ಲ ದೂತೆ ದೂತೆ ಅಂತಾರ್ರಿ. ದೂತೆ ಅಂದಮ್ಯಾಗ ನೀನು ನನ್ನ ಭಕ್ತಳಾದೆ, ನಾ ಯಾರು ಅಂತ ಹೇಳಬೇಕಾತಲ್ಲ. ಹೌದು, ಹೇಳ್ತೀರಿ ಕೇಳು. ಹೇಳ್ರಿ. ನಾನು ನಿರಾಕಾರನು, ನಿರಾಕಾರನು, ನಿರ್ಗುಣನು, ನಿರ್ಗುಣನು, ನಿರ್ವಿಕಲ್ಪ, ನಿರ್ವಿಕಲ್ಪ, ನಿರಾಲಂಬ, ನಿರಾಲಂಬ, ನಿರ್ವಯ, ನಿರ್ವಯ, ಸತ್ವಾದಿ ಗುಣರಹಿತನು, ಓಹ್, ಆನಂದಾದಿ ಗುಣಗಳಿಂದ ಪರಿಪೂರ್ಣನು, ನಿತ್ಯ ಸತ್ಯನು ಆದ ಬ್ರಹ್ಮಾಂಡ ಭರಿತನಿದ್ದೇನೆ. ಅಲ್ರಿ, ಹಿಂಗ ಬ್ರಹ್ಮಾಂಡ ಭರಿತನಿದ್ದೇನೆ ಹಂಗಿದ್ದೇನೆ ಅಂತ ನಮಗ್ ಹೆಂಗ್ ತಿಳಿಯುದ್ರಿ? ಸ್ವಲ್ಪ ಬಿಚ್ಚುಮಗ್ಗೆ ಬಿಡಿ ಹೇಳ್ರಲ್ಲ. ಆತಾತು, ಹೇಳ್ತೀನಿ ಕೇಳು. ಕ್ಷೀರ ಸಾಗರದಲ್ಲಿ ವಾಸಿಸುವ ಶ್ರೀಮನ್ ನಾರಾಯಣನೇ ನಾನು. ನಮಸ್ಕಾರಪ್ಪ. ನನಗ ಅನಂತ ಶಯನ, ಅನಂತ ಶಯನ, ಮುರಳೀಧರ, ಮುರಳೀಧರ, ಮುಕುಂದ, ಮುಕುಂದ, ಕೇಶವ, ಕೇಶವ, ಮಾಧವ, ಮಾಧವ, ಭಕ್ತವತ್ಸಲ, ಓಹ್, ಹೀಗ ಅನೇಕ ನಾಮಗಳುಂಟು. ಅಲ್ರಿ, ಹಿಂಗ ಅನೇಕೊಂದು ದೋಣ ಅನೇಕೊಂದು ತಗೊಂಡ ನಿನ್ನ ಉಪಚನೆ ಕೊಂಡ್ರೆ ಈಗ ಸದ್ಯಕ್ಕೆ ನೀವು ಯಾವ ಅವತಾರದಾಗ ಇದ್ದೀರಿ ಅದನ್ನ ಹೇಳ್ರಲ್ಲ. ಹೇಳ್ತೀನಿ ಕೇಳು. ಹೇಳ್ರಿ. ವಸುದೇವ ದೇವಕಿ ಸುತ, ವಸುದೇವ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ, ಮಾವಕಂ ಸಣ್ಣ ಮಾವಕಂ ಸಣ್ಣನ ಕೊಂದಂತ ಆತ, ಪಾಂಡವರ ಮನೆಯ ದೂತ, ಎನ್ನ ಹೆಸರ ಕೃಷ್ಣನ, ಎನ್ನ ಹೆಸರ ಕೃಷ್ಣನ. ಏ ದೂತೆ, ನನಗ ಸಿರಿಕೃಷ್ಣ ಸಿರಿಕೃಷ್ಣ ಅಂತಾರ. ಅಂದ್ರ ಇಷ್ಟೊತ್ತನ ಸಿರಿಯಾಗಿದ್ರೇನ್ರಿ? ಏ ದೂತೆ, ಜಾಸ್ತಿ ಮಾಡಬೇಡ. ಸಿರಿ ಅಂದ್ರೇನು? ಏನ್ರಿಪ್ಪ? ಲಕ್ಷ್ಮಿ ಅಂತ. ಇನ್ನ ಕೃಷ್ಣ ಅಂದ್ರ ನನ್ನ ಹೆಸರು. ಓ, ನೀವು ಲಕ್ಷ್ಮೀ ಕೃಷ್ಣ? ತಿಳಿತೇನು. ತಿಳಿತು ಬಿಡ್ರಿಪ್ಪ. ಮತ್ತ ನೀವು ಆ ವೈಕುಂಠ ಪದವಿ ಬಿಟ್ಟು ಇಲ್ಲಿ ಬರಾಕ ಕಾರಣ ಏನ್ರಿ? ಕಾರಣ ಐತಿ, ಹೇಳ್ತೀನಿ ಕೇಳು. ಹೇಳ್ರಿ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ದೂತೆ, ಈ ಭೂಲೋಕದೊಳಗ ಯಾವಾಗ ಯಾವಾಗ ಧರ್ಮ ಅಧೋಗತಿಗೆ ಇಳಿತದೋ ಆಗೆಲ್ಲ ನಾ ಇಲ್ಲಿ ಅವತಾರ ತಾಳ್ತೇನೆ. ಹೌದ್ರಿ, ನೀವು ಮತ್ತೆ ಹಂಗೆ ಅವತರಿಸುವಾಗ ಇಲ್ಲಿ ಬರುವಾಗ ಒಬ್ಬರ ಬಂದರು, ಏನು ಯಾರನ್ನಾರು ಕರ್ಕೊಂಡು ಬಂದರು? ನನ್ನ ಭಕ್ತ ಮಂಡಳಿಯೇ ನನ್ನ ಕುಟುಂಬ. ಓಹ್, ಅವರೆಲ್ಲರ ಜೊತೆಗೂಡಿನೇ ಇಲ್ಲಿಗೆ ಬಂದೇನಿ. ಯಾರ್ಯಾರಪ್ಪ ಅವರು? ಮೈತ್ರಾವತಿ, ಮೈತ್ರಾವತಿ, ಜಾಂಬವತಿ, ಜಾಂಬವತಿ, ವೃಂದಿ, ವೃಂದಿ, ಗಂಧಿ, ಗಂಧಿ, ಕಾಲಿಂದಿ, ಕಾಲಿಂದಿ, ತುಳಸಿ, ತುಳಸಿ, ಸತ್ಯಭಾಮ, ರುಕ್ಮಿಣಿ ಮೊದಲಾದವರನ್ನ ಕೂಡ್ಕೊಂಡು ಇಲ್ಲಿಗೆ ಬಂದಿದ್ದೇನೆ. ಬರೇ ಹೆಣ್ಮಕ್ಳ ಮಜಲ ಐತಲ್ರಿ. ಏ ದೂತೆ, ಚಾಷ್ಟಿ ಮಾಡಬೇಡ. ಅವರೆಲ್ಲ ಈಗ ತಮ್ಮ ತಮ್ಮ ಮಂದಿರದೊಳಗದಾರ. ಅವ್ರನ್ನೆಲ್ಲ ತಮ್ಮ ತಮ್ಮ ಮಂದಿರದಾಗ ಬಿಟ್ಟು ಇಲ್ಲ ಲೈನ್ ಹೊಡಕ್ ಬಂದ್ರ ನೀವು? ದೂತೆ, ಚಾಷ್ಟಿ ಮಾಡಬಾರ್ದು. ಆಯ್ತಾಯ್ತು ಬಿಡ್ರಿಪ್ಪ. ಈಗ ನಾ ಯಾಕೆ ಬಂದೇನಿ ಅಂತ? ಹೌದು, ನೀವು ಯಾಕೆ ಬಂದ್ರಿ ಅಂತ ಹೇಳ್ಬೇಕು. ಹೇಳ್ತೀನಿ ಕೇಳು. ಪಾತಾಳ ಲೋಕದೊಳಗ ಬಲಿ ಚಕ್ರವರ್ತಿ ನನ್ನ ಧ್ಯಾನ ಮಾಡ್ತಿದ್ದ. ಧ್ಯಾನ ಮಾಡ್ತಿದ್ರು. ಅವನಿಗೆ ನನ್ನ ದರ್ಶನ ಕೊಡಬೇಕಾಗಿತ್ತು, ಮತ್ತೆ ನನ್ನ ಗುರುಗಳಾದ ಸಂದೀಪ ಮುನಿಗಳನ್ನ ಭೇಟಿಯಾಗಬೇಕಾಗಿತ್ತು. ಅದಕ್ಕಂತ ಹೊರಟಿದ್ದೆ. ಆತು, ನಾನು ನನ್ನ ಭಕ್ತನ ದರ್ಶನಕ್ಕೆ ಹೊರಟಿದ್ದೇನೆ. ನಾನಿನ್ನು ಬರಲಿ? ಹೋಗಿ ಬರ್ತೀರಿ? ಆಯ್ತಿರಪ್ಪ, ಹೋಗಿ ಬರ್ರಿ. ನಂದ ಕಂದ ಗೋವಿಂದ ಮುಕುಂದ ಮಾಧವ ಮಧುಸೂದನ, ಮಾಧವ ಮಧುಸೂದನ, ಮಧುಸೂದನ, ಮಧುಸೂದನ. ಯಾರ ನೋಡಿರಯ್ಯ, ಯಾರ ಕಾಣಿರಯ್ಯ, ಯಾರ ಬಂದಂತವ್ರು ಯಾರು? ನನ್ನಿಷ್ಟು ವಿಚಾರ ಮಾಡ್ತೀಯಲ್ಲ, ನೀ ಯಾರು? ನನಗ ದೂತೆ ದೂತೆ ಅಂತಾರ್ರಿ. ಇನ್ನ ನಾ ಯಾರ ಅಂತ ಹೇಳ್ತೀನಿ ಕೇಳ. ಹೇಳ್ರಿ. ಚೀರ ಸಾಗರ ಸ್ಥಿರವಾಗಿರುವುದು ವೈಕುಂಠ ಪೂರ. ದೂತೆ, ಕ್ಷೀರಸಾಗರ ನನ್ನ ತವರ್ ಮನೆ. ಓಹೋ, ದ್ವಾರಕಾ ನಮ್ಮ ಅತ್ತಿ ಮನೆ. ಇನ್ನು ನಾ ಸ್ಥಿರವಾಗಿ ಇರುವುದು ವೈಕುಂಠಪುರ. ಅಯ್ಯೋ ನಮ್ಮವ್ವ, ನೋಡಾಕ ಎಷ್ಟು ಚಂದ ಕಾಣ್ತಿ, ಹೋಗಿ ಹೋಗಿ ಆ ಕುಂಟಿಗೆ ಕೊಟ್ರ ನಿನ್ನ? ಏ ದೂತೆ, ಚಾಷ್ಟಿ ಮಾಡಬಾರ್ದ, ನಾನು ಕುಂಟ ಅನ್ಲಿಲ್ಲ, ವೈಕುಂಠಪುರ ಅಂದೆ. ಓಹೋ, ಆತ್ ಬಿಡ್ರವ. ಮತ್ತ ನಿಮ್ಗ ಅತ್ತಿ ಮಾವ ಇರ್ಬೇಕಲ್ರಿ? ಯಾಕಿಲ್ಲ, ಅದಾರಲ್ಲ, ದೇವಕಿಯವರು ಬಂದು ಎನಗ ಅತ್ತೆ ಆಗ್ಬೇಕು, ವಸುದೇವರು ಎನಗ ಮಾವಂದಿರಾಗ್ಬೇಕು. ಇನ್ನ ಆ ಬಲರಾಮ್ ದೇವ್ರು ಇದ್ದಾರಲ್ಲ, ಅವ್ರು ಬಂದು ನನಗ ಖಾಸ ಭಾವಂದಿರಾಗ್ಬೇಕು. ಖಾಸ ಇದ್ಯಾ ಭಾವ ನಮ್ಮವ್ವ? ಖಾಸ ಭಾವೋ ಬಾತ್ ಭಾವೋ ಏನು ಮಂಗ್ಯನ ಭಾವೋ? ಹೇಳವ್ವ. ಏ ಚಾಷ್ಟಿ ಮಾಡ್ದ. ಆತ್ ಬಿಡ್ರಿ ವಾ, ಎಲ್ಲಾನು ಹೇಳಿದ್ರಿ, ಮುಖ್ಯವಾದ ಹೆಸರ ಬಿಟ್ರಲ್ಲ. ಮುಖ್ಯವಾದ ಹೆಸರಂದ್ರ? ಏ ನಿಮ್ ಪುರುಷಂದ್ರ ಹೆಸರ್ರಿ? ದೂತೆ, ಶ್ರೀಕ್ರಿ. ಹಾ, ಸೀರಿ ಕಿರಿದಾದ್ರ ಜಗ್ಗಿ ಹೊತ್ಕೋಬೇಕವ್ವ, ಹಿಂಗ ಮಂದಾಗ ಹೇಳ್ತಾರನ? ದೂತೆ ಹೇಳ್ತೀನಿ ಕೇಳ. ಅಲ್ರಿ ವಾ, ಎಲ್ಲಾ ವಿಷಯ ಹೇಳಿದ್ರಿ, ಮುಖ್ಯವಾದ ಹೆಸರ ಬಿಟ್ರಲ್ಲ. ಮುಖ್ಯವಾದ ಹೆಸರಂದ್ರ ನಿಮ್ ಪುರುಷ ಅಂದ್ರೆ ಹೆಸರ್ರಿ? ಹೇಳ್ತೀನಿ ಕೇಳ. ಹೇಳ್ರಿ. ಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಸರಿಸವತಿ ಸತ್ಯ ಬಾಮ ಸರಿಸವತಿ ಸತ್ಯ ಬಾಮ ಎನ ಹೆಸರ ರೂಪಿಣವ್ವ ಎನ ಹೆಸರ ರೂಪಿಣವ್ವ ಶ್ರೀಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಪುರುಷ ಪುರುಷ ದೂತೆ ಶ್ರೀ ಕ್ರೀ. ಅಯ್ಯ ನಮ್ಮವ್ವ, ಸೀರೆ ಕಿರಿದಾದ್ರ ಜಗ್ಗಿ ಹೊತ್ಕೋಬೇಕಿವ, ಹಿಂಗ್ ಮಂದ್ಯಾಗ ಹೇಳ್ತಾರ. ಏ ದೂತೆ, ಚಾಷ್ಟಿ ಮಾಡಬಾರ್ದು. ನಾನು ಸೀರೆ ಕಿರಿದು ಅನ್ಲಿಲ್ಲ. ಆ ಶ್ರೀಕೃಷ್ಣ ಪರಮಾತ್ಮರ ಬಂದ್ ಎನಗ ಪ್ರೀತಿಯ ಪುರುಷಂದ್ರಾಗ್ಬೇಕು ಅಂದೆ. ನೋಡವ ಎಷ್ಟ್ ಚಂದ ಐತಿ ಹೆಸರ. ಅಲ್ರಿ, ನಡ್ಬರ್ಕ ಯಾಕೋ ಮತ್ತೆ ಕೈ ಚಿಲಕ ಹಾಕಿದ್ದಿರಲ್ಲ? ಕಾರಣದ ದೂತೆ, ನನಗೊಬ್ಬಕಿ ಸವತಿದಾಳ. ಯಾರ್ರಿ ಅವ್ರು? ಆ ಸತ್ರಾರ್ಜಿತ ರಾಜನ ಮಗಳು ಸತ್ಯಭಾಮೆ ಇದ್ದಾಳಲ್ಲ, ಆಕಿ ಬಂದ ನನಗ ಸರಿ ಸರಿ ಸರಿ ಸೌತಿ ಆಗ್ಬೇಕು. ಏ ನಮ್ಮವ್ವ, ಮೊದ್ಲ ಹೇಳಿದ್ರ ಅಷ್ಟು ದೂರ ಹೋಕ್ಕಿನಲ್ಲ, ನಿನ್ ಸೌತಿ ಗದ್ದಲ್ದಾಗ ನಾನು ಎಲ್ಲಿ ಬಿಡ್ದೀನಿ? ದೂತೆ, ಚಾಷ್ಟಿ ಮಾಡಬಾರ್ದ, ನಿನಗದ ಗೊತ್ತಾಗಂಗಿಲ್ಲ. ಅದ ಸೌತಿ ಮತ್ಸರ. ಮತ್ಸರ ಅಂದ್ರ? ಅಷ್ಟು ಗೊತ್ತಿಲ್ಲನ. ಹೊಟ್ಟೆ ಕಿಚ್ಚ ಕಿಚ್ಚ ಕಿಚ್ಚ ಹರಿಸ್ಬೇಡ್ರಿ, ಹರಿಸ್ಬೇಡ್ರಿ. ಯಾಕೋ? ನಾನು ಒಂದೆರಡು ಗೊಂಜಾ ತಿನ್ನದ ಸುಟ್ಕೋತೇನಿಲ್ಲ. ನೀನು ಗೊಂಜಾ ತಿನ್ನ ಸುಟ್ಕೊಳ್ಳ ಕಿಚ್ಚ ಅಲ್ಲಿದೆ, ಹೊಟ್ಟೆನ್ ಕಿಚ್ಚಿದೆ. ಹಂಗಡಿ ಆತ್ ಬಿಡ್ರ, ಮತ್ ನೀವ್ಯಾರ ಅಂತ ಹೇಳಲ್ಲ. ಹೇಳ್ತೀನಿ ಕೇಳ. ಹೇಳ್ರಿ. ಆ ಭೀಷ್ಮಕನ ಗರ್ಭಾಮನಿ ಗರ್ಭಾವನಿ ರುಕ್ಮಾಂಗದನ ಭಗಿನಿ ಭಗಿನಿ ಅನು ರೇಣುವಿನಲ್ಲಿ ಪೂರ್ಣಿ ಪೂರ್ಣಿ ಆ ಜಾನ ಕೃಷ್ಣನ ಪಟ್ಟದರಾನೆ. ಓಹೋ. ಎನಗೆ ಬಂದು ರನ್ಯ ರುಕ್ಮಿಣಿ ರನ್ಯ ರುಕ್ಮಿಣಿ ರನ್ಯ ರುಕ್ಮಿಣಿ ಅಂತಾರ. ನೋಡವ ಎಷ್ಟ್ ಚಂದ ಐತೆ ಸರ. ಅಲ್ರಿ, ಆ ವೈಕುಂಠ ಪದವಿ ಬಿಟ್ಟು ಈ ನಡು ರಾತ್ರಿ ಇಲ್ಲಿ ಬರಕ್ ಕಾರಣೇನ್ರಿ? ಕಾರಣದ ದೂತೆ, ಹೇಳ್ತೀನಿ ಕೇಳ. ಆಯ್ತ್ರಿ, ಹೇಳ್ರಿ. ದೂತೆ, ಶ್ರೀಕೃಷ್ಣ ಪರಮಾತ್ಮರು ಎನ್ನ ಮಂದಿರಕ್ಕೆ ಬರದ ಇಂದಿಗೆ ನಾಲ್ಕು ದಿನ ಆತು ದೂತೆ. ಅಯ್ಯೋ ನಮ್ಮವ್ವ, ನಾಲ್ಕು ದಿವಸಕ್ಕೆ ಇಷ್ಟು ಸ್ವರ್ಗಿದೆಯಲ್ಲ, ಇಲ್ಲಿ ತಿಂಗಳಾನಗಟ್ಟಲೆ ಗಂಡು ಬಿಟ್ಟು ಹೋದ್ರೂ ಕೇಳೋರಿಲ್ಲ. ದೂತೆ, ಚಾಷ್ಟಿ ಮಾಡಬಾರ್ದ. ಈಗ ನಾ ಅವ್ರನ್ನ ಹುಡುಕು ಅಂತ ಬಂದಿನಿ, ನೀ ಏನಾರ ಸಹಾಯ ಆದಿ ಏನ ನಂಗ? ಏ ಅವರೇ ಲೊಕ್ಕಾರ ಬಿಡ್ರಿ, ಈ ಬಸವಣ್ಣ ನಿಂದ ಬಾಳ್ದಂಗ ಇಲ್ಲೇ ಇರ್ತಾರ. ಅವರ ಪರಮಾತ್ಮರಂದ್ರ ಇವ್ರ ನೋಡ್ರಿ. ಹೂ ದೂತೆ, ಇವ್ರ ಇಷ್ಟೊತ್ತನಕ ಎಲ್ಲಿ ಹೋಗಿದ್ರ ಕೇಳ್ಬ ಹೋಗ. ಹಿಂಗ ಕೇಳೋದಿಲ್ರಿ? ಹೂ ದೂತೆ, ಹಿಂಗ ಕೇಳ. ಇಷ್ಟೊತ್ತನಕ ಎಲ್ಲಿ ಹೋಗಿದ್ರಪ್ಪ? ಅವರ್ ಕೇಳತಾರ್ರಿ. ನನ್ನ ಮನಸ್ಸಿಗೆ ಬಂದ ಕಡೆ ಹೋಗಿದ್ದೆ ಅಂತ ಹೇಳು. ಹಿಂಗಂದ್ರೆ ಹೆಂಗ್ರಿ? ಏನ್ರ ಒಂದು ಕಾರಣ ಕೊಟ್ಟು ಹೇಳ್ರಲ್ಲ. ಏ ದೂತೆ, ನಿನಗ ಆಗ್ಲೇನೆ ಹೇಳಲಿಲ್ಲೇನು? ಪಾತಾಳ ಲೋಕದಾಗ ಬಲಿಚಕ್ರವರ್ತಿ ನನ್ನ ಧ್ಯಾನ ಮಾಡ್ತಿದ್ದ ಅಂತ. ಅವಂಗ ನನ್ನ ದರ್ಶನ ಕೊಡಬೇಕಾಗಿತ್ತು. ಅದು ಅಲ್ದ, ನನ್ನ ಗುರುಗಳಾದಂಥ ಸಂದೀಪ ಮುನಿಗಳನ್ನ ಭೇಟಿಯಾಗಬೇಕಾಗಿತ್ತು. ಎಷ್ಟೋ ಜನ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಪೂರೈಸಬೇಕಾಗಿತ್ತು. ಅದಕ್ಕಂತ ಹೋಗಿದ್ದೆ ಅಂತ ಹೇಳಕ್ಕಿಗೆ. ಹಿಂಗಂತಾರ ನೋಡ್ರಿ ಅವರ. ದೂತೆ, ಅವರು ಹೇಳೋದೆಲ್ಲ ಸುಳ್ಳ. ಅವ್ರು ಹೋಗಿದ್ ಜಾಗನ ಬೇರೆ ಐತಿ. ಹೌದವ್ವ, ಬೆಳಗ್ಗೆ ಕೆಳಗೇರಿ ಕೆರೆ ಈಜಾಡತಿದ್ರ. ದೂತೆ, ಚಾಷ್ಟಿ ಮಾಡಬಾರ್ದ. ಪರಮಾತ್ಮರ ಗುಣ ನಿನಗ ಗೊತ್ತಿಲ್ಲ, ಹೇಳ್ತೀನಿ ಕೇಳ. ಹೇಳ್ರಿ. ಆ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ. ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ. ಮಂದ ಗಮನಿಗೆ ಮೆಚ್ಚಿಯನ್ನನು ಮಂದ ಗಮನಿಗೆ ಮೆಚ್ಚಿಯನ್ನನು ಇಲ್ಲಿಗೆ ಇನ್ನೊಬ್ಬಕಿ ಮ್ಯಾಲಿಟ್ಟ ನನ್ನ ಮನ್ಮಥನ ಬಾನಕ ಗುರಿ ಮಾಡ್ಯಾರ. ಇದ ತಪ್ಪ ಹೌದಿಲ್ಲ? ತಪ್ಪಲ್ರಿ. ಹೋಗ್ ಕೇಳ್ಬಾ, ಹೋಗ್ ದೂತೆ. ಏನ್ರಿ ತಪ್ಪ ನಿಮ್ದಾಯ್ತಲ್ರಿ? ಏ ದೂತೆ, ತಪ್ಪು ಅವಳ ಕಡೆನ ಐತಿ, ಹೇಳ್ತೀನಿ ಕೇಳು. ಹೌದ್ರಿ, ಹೇಳ್ರಿ ಹಂಗಾರ ಹೇಳ್ರಿ. ಸುದತಿ ನಿನ್ನ ಯಾಕರುಪಿಗೆ ಚುಂಬನವ ಚುಂಬನವ ಸುದತಿ ನಿನ್ನ ಯಾಕರುಪಿಗೆ ಚುಂಬನವ ಚುಂಬನವ ಅದರ ಸುದೆಯ ಸವಿದೆ ನೆಂದರೆ ರುಕ್ಮಿಣಿ ನನ್ನ ಅತ್ಯಂತ ಪ್ರೀತಿಯವಳು ಅಂತ ತಿಳಿದು ಅವಳನ್ನ ನನ್ನ ಎಡತೊಡೆಯ ಮೇಲೆ ಕೂಡಿಸ್ಕೊಂಡು ಒಂದು ಚುಂಬನ ಕೊಡಬೇಕು ಅಂದ್ರೆ ಬಾರಿ ಗದ್ದಲ ಮಾಡಾರ ನೀವು ಮತ್ತೆ ಏ ದೂತೆ ಚಾಷ್ಟಿ ಮಾಡಬೇಡ ಚುಂಬನ ಕೊಡಬೇಕು ಅಂದ್ರ ಏನ್ ಮಾಡಿದ್ಲು ಗೊತ್ತೈತನು ಏನ್ ಮಾಡಿದ್ರಿ ತನ್ನ ಸರಿಗಿನಿಂದ ಮುಖಾನ ವಾರಿ ಮಾಡ್ಬೇಕೇನು ತಪ್ಪಲ್ರಿ ತಪ್ಪು ಹೌದಿಲ್ಲ ಮತ್ತೆ ಹೇಳ್ಬಾ ಹೋಗಾಕಿಗೆ ಏನ್ರಿ ನೀವ್ ಯಾವ್ಯಾವ ವೇಳೆದಾಗ ಏನೇನ್ ಮಾಡ್ಬೇಕು ಗೊತ್ತಾಗುದಿಲ್ಲ ನಿಮ್ಗೆ ದೂತೆ ತಪ್ಪಿನ್ನು ಅವ್ರದೇ ಐತಿ ಅಯ್ಯೋ ಹ್ಮ್ ಹೇಳ್ತೀನಿ ಕೇಳ ಹೇಳ್ರಿ ಚದುರಾಣಿ ಕೇಳೋ ಮಗನ ಚದುರಾಣಿ ಕೇಳೋ ಮದನ ಕದನ ಕಲಾಪದ ಸಮಯದೊಳಗ ಮುಕುದ್ ಮ್ಯಾಲ್ ಸ್ವಲ್ಪ ಕಿರಿಬೇವ್ರ ಬಿಟ್ಟಿತ್ಪ ಅದು ಬಿಡಬಾರ್ದ್ರವ್ವಾ ಯಾಕ ಅದು ಸತ್ತಾಗ್ ಬಿಡ್ತತ್ರಿ ದೂತೆ ಚಾಷ್ಟಿ ಮಾಡಬಾರ್ದ ಬಿಟ್ಟಂತ ಬೆವ್ರನ್ನ ಉಟ್ಟಂತ ಪಿತಾಂಬರದ ಶರಗನಿಂದ ಒರ್ಸ್ಕೊಳಕಂತ ಹೋದ್ನ ಮುಖ ಸ್ವಲ್ಪ ವಾರಕ್ಕೆತ್ತಿಲ್ಲ ಅಷ್ಟಕ್ಕ ಪರಮಾತ್ಮರ ಸಿಟ್ಟಾಗಾರ ಇದ ತಪ್ಪ ಹೌದಿಲ್ಲ ಬುದ್ಧ ಇಲ್ರಿ ಅವರಿಗೆ ಹೋಗ್ ಹೇಳ್ಬಾ ಹೋಗ ತಪ್ಪ ನಿಮ್ದಾಯ್ತಲ್ರಿ ಏ ದೂತೆ ತಪ್ಪ ಇನ್ನು ಅವಳದಾಯ್ತಿ ಸಾಕಾತ್ರಪ್ಪ ನಮ್ಗೆ ಹೇಳ್ತಿರಿ ಕೇಳು ಹೇಳ್ರಿ ಸರಸಿ ಜಾಮುಕಿ ಸ್ಮರಣ ಪದೆಗೆ ಕರೆಯಲೋಡ ನನ್ನ ಅತ್ಯಂತ ಪ್ರೀತಿಯವಳು ಅಂತ ತಿಳಿದು ನನ್ನ ಪಟ್ಟದ ರಾಣಿ ಅಂತಾನೂ ತಿಳಿದು 16,000 ಗೋಪಿಕಾ ಸ್ತ್ರೀಯರ ಮಂದಿರ ಬಿಟ್ಟು ಉಳಿದ 7 ಪಟ್ಟದರಸಿಯರ ಮಂದಿರ ಬಿಟ್ಟು ಇವಳ ಮಂದಿರಕ್ಕೆ ಬಂದ್ರ ಇವಳೇನ್ ಮಾಡ್ಬೇಕು ಹೇಳು ಏನ್ ಮಾಡಿದ್ರಿ ಚಟ್ ಅಂತ ಎದ್ದು ಒಳಗ್ ಹೋಗ್ಬಿಡೋದೇನು ಚಟ್ ಅಂತ ಎದ್ದು ಒಳಗ್ ಹೋಗೋದು ಹೆಂಗ್ಸೂರು ಲಕ್ಷಣನ ಅಲ್ಲಿ ನೋಡ್ರಿ ಹೌದಲ್ಲ ಹೌದು ಹಾ ಹೇಳ್ಬಾ ಹೋಗಕೀಗ ಅದನ್ನ ನೋಡ್ರಿ ನೀವು ಬಂದು ಕೂಡ್ಲೇ ದೂರಿಂದ ನೋಡಿ ಯಾವಾಗ ಬಂದ್ಯೋ ನನ್ನ ಬಹದ್ದೂರ ಚಡ್ಡು ಇಡ್ಬೇಕಾಗಿತ್ತು ನೋಡ್ರಿ ಛೇ ಚಾಷ್ಟಿ ಮಾಡಬಾರ್ದು ತಪ್ಪಕ್ಕಿದೈತೋ ಇಲ್ಲೋ ತಪ್ಪಲ್ರಿ ಹಾ ಕೇಳ್ಬಾ ಹೋಗು ಏನ್ರಿ ವಾ ತಪ್ಪು ನಿಮ್ದಾಯ್ತಲ್ರಿ ದೂತೆ ತಪ್ಪು ಇನ್ನೂ ಅವ್ರದೇ ಐತಿ ಹೇಳ್ತೀನಿ ಕೇಳ ಹೇಳ್ರಿ ಶ್ರೀಕೃಷ್ಣ ಪರಮಾತ್ಮರ ಎನ್ನ ಮಂದಿರಕ್ಕೆ ಬರಾತಾರಂತ ತಿಳಿದು ಅವರ ಪೂಜಾ ಸಾಮಗ್ರಿಗಳಾದ ಅಗರ ಚಂದನ ಬಿಲ್ವಪತ್ರಿ ಮಲ್ಲಿಗೆ ಜಾಜಿಗೆ ಸಂಪಿಗೆ ಇವನ್ನೆಲ್ಲ ತರ್ಲಿಕ್ಕಾಗಿ ಒಳಗ್ ಹೋದ್ನ ಬರ್ಲಿಕ್ಕಾಗಿ ಸ್ವಲ್ಪ ತಡ ಆತ ಅಷ್ಟಕ್ಕಾಗಿ ಪರಮಾತ್ಮರ ಸಿಟ್ಟಾಗ್ಯಾರ ಇಷ್ಟಕ್ಕೆಲ್ಲ ಕಾಗಿ ಯಾಕೆ ಸಿಟ್ಟಬೇಕ್ರಿ ಏ ದೂತೆ ಚಾಷ್ಟಿ ಮಾಡಬಾರ್ದ ನಾನು ಕಾಗಿ ಅನ್ಲಿಲ್ಲ ಅಷ್ಟಕ್ಕಾಗಿ ಅಂದೆ ಹೌದ್ರಿ ತಪ್ಪು ನೋಡ್ರಿ ಅವ್ರದ ಹೋಗ್ ದೂತೆ ಹೋಗಿ ಕೇಳ್ಬಾ ಹೋಗಿ ಹೇಳ್ರಿ ಹಾ ದೂತೆ ಏನ್ರಿಪ್ಪ ತಪ್ಪು ನಿಮ್ದಾಯ್ತಲ್ರಿ ದೂತೆ ಸಾಕಿನ ಬಿಡು ನಡಿ ನಿನ ಸಲಗಿ ಸಾಕೆಲೆ ಮಾನಿನಿಯೇ ಬಿಡು ನಡಿ ನಿನ ಸಲಗಿ ಸಾಕೆಲೆ ಮಾನಿನಿಯೇ ಸಲಗಿಸಾಕೆ ಸಲಗಿಸಾಕೆ ಸಲಗಿಸಾಕೆಲೆ ಸಾಕೆಲೆ ಸಾಕೆಲೆ ದೂತೆ ಮಾತಿಗೆ ಮಾತು ಪ್ರತ್ಯುತ್ತರ ಕೊಡ್ತಾಳ ಅಂದಮೇಲೆ ಇವಳ ಸಲಗಿನ ಸಾಕಿನ ಅವಳು ಕೂಡ ಸರ್ವತಾ ಮಾತಾಡೋದಿಲ್ಲ ಅಂತ ಹೇಳು. ಎಲ್ಲರೂ ಹಿಂಗೆ ಹೇಳೋದು ಬಿಡ್ರಿ, ಸರ್ವತ್ನಾಗ ಅಲ್ದರು ಬೆಳಗ್ ಮುಂಜಾನೆ ಮಾತಾಡ್ತಿರ್ಲ. ಏ ದೂತೆ ಚಾಷ್ಟಿ ಮಾಡಬೇಡ, ಬೇಕಾದ್ರೆ ನಿನ್ನ ಕೂಡ ಮಾತಾಡ್ತೇನಿ. ಅವರ ಗಾತಾತಲ್ರಿ. ಯಾಕೆ ದೂತೆ, ಏನಾತ? ಅಪ್ಪಾರ ಬಾಯ ಹೋಗ್ಬಿಟ್ಟತಿ, ಮೂಕಾಯ್ಬಿಟ್ಟಾರ ಅವ್ರು. ದೂತೆ ಚಾಷ್ಟಿ ಮಾಡಬೇಡ, ಏನಾತಂತ ಸರಿಯಾಗಿ ಹೇಳ. ನೋಡ್ರಿ, ಮಾತಿಗೆ ಮಾತು ಪ್ರತ್ಯುತ್ತರ ಕೊಡ್ತಾಳಂದ್ಮೇಲೆ ನೀವಿನ ಸಲಗಿನ ಸಾಕು, ನಾ ಸರ್ವದಾ ಮಾತಾಡುದಿಲ್ಲ ಅಂತ ಯಾರು? ಹೋಗ್ಲಿ ಬಿಡು ದೂತೆ, ಪರಮಾತ್ಮರೀಗ ನಮ್ಮ ಮೇಲೆ ಸಿಟ್ಟಾಗಾರ. ಹೌದು, ಅವರು ನಮ್ಮ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಏನಾತ? ಏನಾತು, ನಾವ ಹೋಗಿ ಅವ್ರನ್ನ ಮಾತಾಡ್ಸನಲ್ಲ. ಅಯ್ಯೋ ನಮ್ಮವ ಮಾತಾಡ್ರಿ, ಗಂಡ ಹೆಂಡ ಮಾತಾಡ್ರಿ, ನಮ್ಮಪ್ಪಂದೇನ್ ಗಂಟು ಹೋಗುದು? ಆಯ್ತು ದೂತೆ, ಹೋಗಿ ನಾನ ಮಾತಾಡ್ತೇನಂತ. ಮಾತಾಡ್ರಿ ಮಾತಾಡ್ರಿ. ಸ್ವಾಮಿ ದಯಾನಿಧಿ ಕರುಣಾಕರ ಎನ್ನು ಕೂಡ ಪ್ರೀತಿಯಿಂದ ಒಂದ್ ಮಾತು ಮಾತಾಡ್ರಿ ಸ್ವಾಮಿ. ದೂತೆ ಮಾತಾಡ್ವಲ್ರಿ ನೋಡ. ನೋಡ್ರಿ, ಪರಮಾತ್ಮರಿಗೆ ಯಾವಾಗಿರ್ಲಿ ಎರಡ ಬೇಕು. ಏನವ? ಒಂದು ಪ್ರೀತಿ, ಒಂದ್ ಭಕ್ತಿ. ಈಗ ಪ್ರೀತಿಯಿಂದ ಮಾತಾಡಿರಿ, ಇನ್ಮೇಲೆ ಭಕ್ತಿಯಿಂದ ಮಾತಾಡಲ್ಲ. ಹಂಗಾಗ್ಲಿ ದೂತೆ. ಸ್ವಾಮಿ ದಯಾನಿಧಿ ಕರುಣಾಕರ ನಿಮ್ಮ ಪಾದಕಮಲಗಳೇ ಎನಗೆ ಗತಿ, ಎನ್ನು ಕೂಡ ಪ್ರೀತಿಯಿಂದ ಒಂದ್ ಮಾತು ಮಾತಾಡ್ರಿ ಸ್ವಾಮಿ. ಮಾತಾಡೋ ಭಗವಾನ. ದೂತೆ ದೂತೆ ಬಾಯಿಲೆ, ಸಿಟ್ಟು ಅವ್ರಿಗೆ ಅಷ್ಟೈತೇನ, ನಮಗಿಲ್ಲನ? ಏ ನಮಗೂ ರಗಡ ಐತ್ರಿ, ನೀವೇನ್ರ ಅಂದೇರ ಅಂತ ಸುಮ್ಮಾಗಿದ್ ನಾನು. ದೂತೆ ಒಂದ್ ಕೆಲ್ಸ ಮಾಡ, ನೀನು ಅವ್ರ ಕೂಡ ಮಾತಾಡಬೇಡ, ನಾನು ಮಾತಾಡೋದಿಲ್ಲ. ಹೌದಾ? ನಾನು ಮಾತಾಡೋದು ಬೇಡ, ನೀವು ಮಾತಾಡೋದಿಲ್ಲ, ಅವ್ರು ಮೊದ್ಲ ಮಾತಾಡೋದು ಬಿಟ್ಟಾರ, ಇನ್ ಮತ್ ಮಂದಿ ಯಾಕೆ ಕುಂದಿರ್ತಾರ, ಕಲ್ಲು ಹೋಗಿತಾರ. ದೂತೆ ಚಾಷ್ಟಿ ಮಾಡಬೇಡ, ನೀನ ನನ್ ಪಕ್ಷದ ದೂತಿಲ್ಲ. ಹೌದು, ಹೋಗ್ ಹೋಗಿ ಅಲ್ಲಿ ನಿಂತ್ಕೊಳೋಗ, ನಾ ಹೇಳೋ ಮಟ್ಟ ಒಟ್ಟ ಮಾತಾಡಬೇಡ. ಆಯ್ತ್ರಿ ಆಯ್ತು. ದೂತೆ ದೂತೆ ಗೋನ ಕಳಗಾಡ್ಸಕತ್ತಿ? ಅದ ಅಳಗಾಡಕ ಹುಟ್ಟೈತೇವ, ಅದನ್ನ ಗಟ್ಟಗೆ ಹಿಡ್ಕೊಂಡಿಲ್ಲ. ಆಯ್ತ್ರಿ ದೂತೆ. ಏ ಸುಮ್ಮಿರಿಪ್ಪ. ದೂತೆ ಕೈಯ ಕಳಗಾಡ್ಸಾತಿ? ಅದು ಅಳಗಾಡಕ ಹುಟ್ಟೈತ್ರಿ, ಅದನ್ನು ಗಟ್ಟಗೆ ಹಿಡ್ಕೊಂಡಿಲ್ಲ. ಆಯ್ತ್ರಿ ದೂತೆ ದೂತೆ ದೂತೆ ದೂತೆ ದೂತೆ ದೂತೆ ದೂತೆ ದೂತೆ ದೂತು ನೋದ ಸಕ್ಕರೆ ಚೀಲ ಹೋಗಿರಿ, ಮ್ಯಾಲೊಂದ್ 28 ಚಪಾತಿ ಹಾಕ್ರಿ, ತುಪ್ಪ ಹಾಕ್ರಿ, ಉಪ್ಪಿನಕಾಯಿ ಹಾಕೊಂಡ್ ಮರಿಬೇಡ್ರಿ. ದೂತೆ ಹಾ, ರುಕ್ಮಿಣಿ ಈಗ ಸಿಟ್ಟನೆಗದಳ. ಹೌದ್ರಿ. ಆತು, ನಾನ ಹೋಗಿ ಮಾತಾಡಿಸ್ತೇನೆ. ನೀವು ಮಾತಾಡಿಸ್ತೀರಿ? ಹ್ಮ್. ಎಷ್ಟ್ ಮಾತನ್ಯಾಗ ಮಾತಾಡಿಸ್ತೀರಿ? ಮೂರ ಮೂರ್ ಮಾತು. ಹ್ಮ್. ಆಡಿದ್ರ ಮೂರ್ ಮಾತು. ಓಹೋ. ಹೂಡಿದ್ರ ಮೂರ್ ಬಾಣ. ಹ್ಮ್. ಮೂರ ಮೂರ್ ಮಾತನ್ಯಾಗ ಮಾತಾಡಿಸ್ತೇನೆ. ಹೌದ್ರಿ. ಆಯ್ತಪ್ಪ, ನಾ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬರ್ತೇವಲ್ಲ. ಆತಾತು ಹೇಳ್ಬಾ, ಸರಿಯಾಗಿ ಹೇಳು. ದೇವತೆಗಳ ಜೊತೆ ಕದನ ಸರಿಯಲ್ಲ ಅಂತ ಹೇಳು. ಆಯ್ತ್ರಿ, ನಾ ಹಂಗ ಹೇಳ್ತೇನ್ರಿ. ಅವರ ನೋಡ್ರಿ, ಅಪ್ಪರಿಗೆ ನನಗೆ ಒಂದ್ ಪಂದ್ಯ ಬಿದ್ದೈತ್ರಿ ಈಗ. ಏನದ ದೂತೆ? ನೋಡ್ರಿ, ಮೂರ ಮೂರ್ ಮಾತ್ನಾಗ ನಿಮ್ಮನ್ ಮಾತಾಡ್ಸ್ತಾರಂತ, ಮಾತಾಡ್ಬಿಡ್ರಿ ಸುಮ್ಮನ. ದೂತೆ ನಾ ಒಟ್ಟ ಮಾತಾಡೋದಿಲ್ಲ ಅವ್ರ ಜೊತೆ. ಒಟ್ಟ ಮಾತಾಡ್ಬೇಡ್ರಿ, ಅದನ್ನ ಹೇಳಕ್ ಬಂದೆ ನಾನು. ಹಾ ದೂತೆ, ನಾ ಸಾಪ್ ಸಾಪ್ ಮಾತಾಡೋದಿಲ್ಲ. ಒಟ್ಟ ಮಾತಾಡ್ಬೇಡ್ರಿ. ಹಾ, ನೀವ್ ಈಗ ಹೋಗಿ ಮಾತಾಡ್ಸ್ರಿ, ಮಾತಾಡ್ಸ್ರಿ. ಮಾತನಾಡಬಾರದೇನೆ ಮಾನಿನಿಯೇನು ಮಾನಿನಿಯೇನು ಮಾನಿನಿಯೇ ಮಾತನಾಡದೆ ಎಂತ ಮೌನವನ್ನು ಧರಿಸಿದೆ ಪ್ರೀತಿ ತೋರಬಾರದೇನೆ ಮಾನಿನಿಯೇನು ಮಾನಿನಿಯೇನು ಮಾನಿನಿಯೇ. ರುಕ್ಮಿಣಿ ಎನ್ನು ಕೂಡ ಒಂದು ಮಾತು ಮಾತಾಡು. ಹಾ, ಮಾತು ಮುಗಿದು ಬರ್ರಿ. ಏ ದೂತೆ, ಈಗ ಒಂದು ಮಾತಾತು. ಅದೇಂಗ್ರಿ, ಏನೇ ರುಕ್ಮಿಣಿಯನ್ನ ಕೂಡ ಒಂದು ಮಾತು ಮಾತಾಡ್ಬೇಕು? ಅಲ್ಲಲ್ಲ, ಅವ ಎಲ್ಲ ಸೀರೆನ ಒಂದ್ ಮಾತು. ಓಹೋ, ಇನ್ನೂ ಒಂದ್ ಮಾತೈತ್ರಿ. ಹ್ಮ್, ಮಾತಾಡಿಸ್ಲ. ಆತು, ರುಕ್ಮಿಣಿ ಎನ್ ಕೂಡ ಪ್ರೇಮದಿಂದ ಒಂದ್ ಮಾತು ಮಾತಾಡು. ಹಾ, ಮಾತು ಮುಗಿದು ಬರ್ರಿ. ಏ ದೂತೆ, ಈಗ ಎರಡಾದ್ವು. ಮತ್ತ ಆಗಲೇ ಒಂದಾಗಿತ್ತಲ್ರಿ. ಅಯ್ಯೋ, ಅವ್ ಎರಡು ಸೀರೆ ಒಂದಾತ ಈಗ. ಓಹೋ, ಇನ್ನೂ ಒಂದ್ ಮಾತೈತಿ. ಇನ್ನು ಒಂದ್ ಕೊನೆ ಮಾತೈತಿ. ನಾ ಒಂದಿಟ ಬುದ್ಧಿ ಹೇಳ್ಬರುನ? ಆತಾತು ಹೇಳ್ಬಾ ಹೇಳ್ಬಾ. ಅವರ ಕೊನೆ ಮಾತೈತಿ, ಮಾತಾಡ್ತಾರೆ ನೋಡ್ರಿ. ದೂತೆ ನಾ ಸಾಪ್ ಸಾಪ್ ಮಾತಾಡುದಿಲ್ಲ. ಒಟ್ಟ ಮಾತಾಡ್ಬೇಡ್ರ ಮತ್ತ? ಹಾ ದೂತೆ. ಹಾ ಅಪ್ಪಾರ, ನೀವು ಮಾತಾಡ್ರಿ. ಮಾತಾಡ್ಲೆ? ಹ್ಮ್ ಹ್ಮ್. ಮಾತಾಡೆ ಮಂದಯನೆ ಮಾತಾಡ ಮಂದಯನೆ ಮಾತಾಡೆ ಮಂದಯನೆ ಮಾತಾಡೆ ಮಂದಯನೆ ಮನಜಾಕ್ಷಿಯೇ ನಿನ್ನ ನೆನೆಸುವೆ ನನು ದೀನ ಮನಸಿಜನಾಟದೊಳು ಅನುಕೂಲ ಸೇನೆ ಮಾತಾಡೆ ಮಂದಾಯನೆ ಮಾತಾಡೆ ಮಂದಾಯನೆ ಮಾತಾಡೆ ಮಂದಾಯನೆ ರುಕ್ಮಿಣಿ ಯಾಕ್ರಿ ಸ್ವಾಮಿ ಅಲ್ಲ ಯಾಕ್ರಿ ಸ್ವಾಮಿ ಅಂತ ಸ್ವಾಮಿ ಮೊಮ್ಮಗಳಿಗೆ ಏ ದೂತೆ ನನ್ನ ಪತಿ ಕೊಡ್ ನಾ ಮಾತಾಡಿದ್ರೆ ನಿಂದೇನು ಮತ್ತೆ ಇದನ್ನ ಮೊದ್ಲ ಹೇಳ್ಬೇಕಿಲ್ಲ ನೀನೆ ಸಾಪ್ ಸಾಪ್ ಮಾತಾಡುದಿಲ್ಲ ಅಂದಿಲ್ಲ ಹೇ ದೂತೆ ಹಂಗ ಮಾತಾಡ್ಸಿದೆ ನೋಡು ಏನ್ ಬಿಡು ಏನ್ ದೊಡ್ಡ ಇದನ್ ಮಾಡ್ದಂಗ ನಮ್ಮ ಊರಾಗ ದನ ಕಾಯೋರು ಮಾಡ್ತಾರ ಹಿಂಗ ಅಲ್ಲ ಏನಾತ ನಿನ್ನ ಪಂಥ ಅಂತ ನಮ್ಮ ಪಂಥ ಹೊಳೆ ಗುಣಿಸಿ ಅಂತ ತೊಳ್ದಂಗ ಆತ್ರಿ ನಡಿರಿ ಸ್ವಾಮಿ ಮಂದಿರಕ್ ಹೋಗೋಣಂತ ನಡ್ರಿ ವಾ ನಡ್ರಿ ನಡ್ರಿ ಯಾದವ ನೀ ಬಾ ಯದು ಕುಲ ನಂದನ ಯಾದವ ನೀ ಬಾ ಮಾಧವ ಮಧುಸೂದನ ಬಾರೋ ನಂದ ಸೋದರ ಮಾವನ ಮಧುರೇಲಿ ಮಡುಹಿದ ಯಶೋದೆ ನಂದನ ನೀ ಬಾರೋ ರಂಗ ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸು ಧನ ಬಾರೋ ರಂಗ ಮಾಧವ ಮಧುಸು ಧನ ಬಾರೋ ರಂಗ ಮಾಧವ ಮಧುಸು ಧನ ಬಾರೋ ಇದುವರೆಗೆ ಶ್ರೀಕೃಷ್ಣ ಪರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಧಾರವಾಡದ ವಿಶ್ವೇಶ್ವರಿ ಬಿ ಹಿರೇಮಠ್ ಹಾಗೂ ಸಂಗಡಿಗರು. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿಯು ವ್ಯವಸ್ಥಿತ ಸಂಗೀತ ಧ್ವನಿ ಪರೀಕ್ಷೆಗೆ ಅರ್ಧ ಶತಮಾನದಿಂದಲೂ ಜನಜನಿತವಾಗಿದೆ. ಸಂಗೀತ ಜನಪದ ಸಂಗೀತ ಕಲಾವಿದರ ಪ್ರತಿಭೆ ಗುರುತಿಸಿ ನೈಪುಣ್ಯಕ್ಕೆ ತಕ್ಕ ಶ್ರೇಣಿ ನೀಡಿ ಗೌರವಿಸುವ ಕಾರ್ಯ ಮಾಡುತ್ತಾ ಬಂದಿದೆ ಆಕಾಶವಾಣಿ. ಇದೀಗ 2023 ಸಂಗೀತ ಧ್ವನಿ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ. ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ, ಭಕ್ತಿಗೀತೆ, ಭಾವಗೀತೆ, ವೃಂದಗಾನ, ಸಂಗೀತ ಸಂಯೋಜನೆ, ಜನಪದ ಸಂಗೀತದ ಯಾವುದೇ ಪ್ರಕಾರದ ಕಲಾವಿದರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಶುಲ್ಕದ ವಿವರ ಹೀಗಿದೆ. ಸಂಗೀತ ವಿಭಾಗದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ 1180 ರೂಪಾಯಿಗಳು. ಬಿ ಟು ಬಿ ಹೈ, ಬಿ ಹೈ ಟು ಎ 2360 ರೂಪಾಯಿಗಳು. ಎ ಟು ಟಾಪ್ ಗ್ರೇಡ್ 5900 ರೂಪಾಯಿಗಳು. ಟಾಪ್ ಗ್ರೇಡ್ಗೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 7 ವರ್ಷ ಎ ಗ್ರೇಡ್ನಲ್ಲಿರಬೇಕು. ಅಲ್ಲದೆ ಕಳೆದ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ದರೆ ಮತ್ತೊಂದು ವರ್ಷ ಕಾಯಬೇಕು. ಜನಪದ ಸಂಗೀತ ವಿಭಾಗದಲ್ಲಿ ಹೊಸತಾಗಿ ಅರ್ಜಿ ಸಲ್ಲಿಸುವವರಿಗೆ ಯಾವುದೇ ಶುಲ್ಕವಿಲ್ಲ. ಬಿ ಟು ಬಿ ಹೈ, ಬಿ ಹೈ ಟು ಎ ಗ್ರೇಡ್ನವರಿಗೆ 2360